ಒಳ್ಳೆ ವಿಧಾನ. ಬಟ್ ಅದೇ ಆತರ ಮೆಥಡ್ ಅಲ್ಲಿ ಬೆಳೆದಾಗ ಮಾತ್ರನೇ ರೈತರಿಗೆ ಸ್ವಲ್ಪ ಸಿಗುತ್ತೆ. ಮಾಮೂಲಿಯಾಗಿ ನಾರ್ಮಲ್ ಆಗಿ ಬೆಳೆದು ಬೆಳಿಬೇಕು ಅಂತ ಬೆಳೆದಾಗ ರೈತರು ಲಾಸ್ ಆಗ್ತಾರೆ. ಲಾಸ್ ಆಗೋದಕ್ಕೆ ಕಾರಣಗಳು ಇದೆ. ಹೌದು ಸರಿ. ಈ ಲಾಸ್ ಆಗದೆ ಬೆಳಿಬೇಕಂದ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ಐಡಿಯಾ ಇರಬೇಕು. ಹೌದು. ಸ್ವಲ್ಪ ಯಥೇಚ್ಛವಾದ ಬಂಡವಾಳನು ಬೇಕಾಗ್ತದೆ. ಬಂಡವಾಳ ಬೇಕಾಗ್ತದೆ. ಈಗ ನಾವು ಒಂದ್ ಟೊಮಾಟೋ ಒಂದ್ ಎಕರೆಗೆ ಬೆಳಿಬೇಕಾದ್ರೆ ಮಿನಿಮಮ್ 1.5-2 lakhs ಖರ್ಚು ಆಗ್ತಿದೆ. ತಮ್ಮ ಪದ್ಧತಿಯಲ್ಲಿ 1.5-2 lakh rupees ಖರ್ಚಾಗುತ್ತೆ ಒಂದು ಟೊಮ್ಯಾಟೋ ಬೆಳೆಗೆ. ಅಂತಿಂತ ರೈತರೆಲ್ಲ ಪಾಪ ಬೆಳೆಯೋದಕ್ಕೆ ಆಗೋದಿಲ್ಲ. ಅವ್ರು ಏನೋ ಟೊಮ್ಯಾಟೋ ಹಾಕ್ಬೇಕು ಹಾಕ್ತಿದಾರೆ, ಹಾಕ್ಬೇಕು ಹಾಕ್ತಿದಾರೆ ಅಂದಾಗ ದುಡ್ಡು ಬರಲ್ಲ. ನಮ್ಗೆ ಲಾಸ್ ಆಗ್ತಿದೆ ಅಂತೀರ. ನಮ್ದು ಏನಾಗುತ್ತೆ, ಲಾಂಗ್ ಬರುತ್ತೆ, ಏನ್ 3-4 months ಬರುತ್ತೆ ಕಾಯಿ ಕಿತ್ಕೊಳ್ಳೋದಿಕ್ಕೆ. 3-4 months ಬಂದಾಗ ಯಾವ್ದೋ ಒಂದ್ ಸಮಯದಲ್ಲಿ ರೇಟ್ ಸಿಗುತ್ತೆ. ಅದರಲ್ಲಿ ಟೋಟಲ್ ಆಗಿ ನಮ್ಗೆ 3.5 lakh rupees ದುಡ್ಡು ಬಂದಿದೆ ಅರ್ಧ ಎಕರೆಯಲ್ಲಿ. ಅಂದ್ರೆ ಈಗಿರ್ತಕ್ಕಂಥ ರೇಟ್ ಅಲ್ಲೆಲ್ಲ ಟೊಮಾಟೋ ಬಂದಿದ್ರೆ ನಮ್ಗೆ 20 lakhs ಆಗ್ಬಿಡೋದು ಅರ್ಧ ಎಕರೆಗೆ. ಈಗ 50 ಕೂಡ ಒಳ್ಳೆ ಬೆಲೆ ಸಿಗುತ್ತೆ ಅಂದ್ರೆ ಇಲ್ಲ 50 rupees ಈಗಿದೆ ಪ್ರೆಸೆಂಟ್. ಈ ತರದ್ದೆಲ್ಲ ರೇಟ್ ಸಿಕ್ಬಿಟ್ರೆ 48-50, 45-20 lakhs ಆಗ್ಬಿಡೋದು ಅರ್ಧ ಎಕರೆಗೆ. ಬೇಕಾಗಿಲ್ಲ ಆ ತರದ ದುಡ್ಡೆಲ್ಲ ಬೇಕಾಗಿರಲ್ಲ ರೈತರಿಗೆ. ಬೆಳೆದಿತ್ತಕ್ಕಂತ ಒಂದು ಬೆಳೆಗೆ ಒಂದು ನಿಗದಿಯಾದ ಬೆಲೆ ಸಿಕ್ಬಿಟ್ರೆ ನಮ್ಗಿದ್ದು ಅನುಕೂಲ. ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ಯಾಟಿಕ್ ಇಲ್ಲ, ಪ್ಲಾನ್ಡ್ ಇಲ್ಲ. ಈಗ ಏನ್ ಈ ತೋಟಗಾರಿಕಾ ಸಂಸ್ಥೆಯವರು ಈ ಸಬ್ಸಿಡೀಸ್ ಇದೆಲ್ಲ ಕೊಡ್ತಿದಾರಲ್ಲ, ಇದೆಲ್ಲ ರೈತರಿಗೆ ಬೇಕಾಗಿಲ್ಲ. ಇವ್ರು ಕೊಡ್ದಿದ್ರು ನಡೀತೈತೆ. ಕೊಡ್ತಕ್ಕಂತ ಒಂದ್ ಇದು ಪವರ್ ಕರೆಕ್ಟ್ ಆಗಿ ಕೊಡ್ಬೇಕು. ನೀರ್ ಇಲ್ದೇ ಇರತಕ್ಕಂಥದ್ದಕ್ಕೆ ನೀರು ಶಾಶ್ವತ ನೀರಾವರಿ ಏನ ನಮ್ಗೆ ತಂದು ಕೊಟ್ಬಿಟ್ರೆ ಇವರೆಲ್ಲ ಸಬ್ಸಿಡಿ ನಮ್ಗೆ ಬೇಕಾಗೇ ಇಲ್ಲ. ಒಂದ್ ಬೋರ್ವೆಲ್ ಕೊರಿಬೇಕಾದ್ರೆ ನಮ್ಗೆ 7 lakh rupees ಖರ್ಚಾಗುತ್ತೆ. ಅದು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ, ನೀರ್ ಸಿಗುತ್ತೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. 7 lakh rupees ಖರ್ಚಾಗ್ತಿದೆ ಇವತ್ತಿನ ದಿನದಲ್ಲಿ. 7 lakh rupees ನಮ್ಗೆ ಖರ್ಚಾಗ್ತಿದೆ, ಅದು ನೀರ್ ಸಿಗುತ್ತೆ ಅಂತಕ್ಕಂತ ಗ್ಯಾರಂಟಿ ಇಲ್ಲ. ನಿಮ್ಮ ಒಂದು ಲಕ್ ಅಂತ ಹೇಳ್ಬಹುದು. ನಮ್ಮ ಒಂದು ಲಕ್ ಅಂತ ಹೇಳ್ಬಹುದು. ನಮ್ಗೆ ಇವ್ರು ಕೊಡ್ತಕ್ಕಂತ ಸಬ್ಸಿಡೀಸ್ ಏನಿದೆ, 1 rupees ಕೊಡದೆ ಆ ತುಮಕೂರು ಚಿತ್ರದುರ್ಗ ಈ ಡಿಸ್ಟ್ರಿಕ್ಟ್ ಎಲ್ಲ ಇದಕ್ಕೆಲ್ಲ ನೀರ್ ತಂದು ಕೊಟ್ಬಿಟ್ರೆ ಸಾಕು ನಮ್ಗೆ. ಇವ್ರ ಸಬ್ಸಿಡಿನೇ ಬೇಡ ಅಂತ ಅನ್ಸುತ್ತೆ ನಮ್ಗೆ. ಹೌದು ಸರ್, ನಮ್ಗೆ ಅಷ್ಟು ನೋವಾಗ್ತಿದೆ. ನಾವು ಆ ನೀರ್ ತೆಗೆದು ಆ ಬೆಳೆ ಬೆಳಿಬೇಕಂದ್ರೆ ಅದ್ ಎಷ್ಟು ಕಷ್ಟ ಇದೆ ಅಂದ್ರೆ, ಅವ್ರು 2 hours ಕರೆಂಟ್ ಕೊಡ್ತಾರೆ. 2 hours ಅಲ್ಲಿ ನಾವ್ ಏನ್ ಬೆಳೆ ತೆಗಿಯಕ್ ಆಗುತ್ತೆ? 22 acres ಏನ್ ಬೆಳೆ ತೆಗಿಬೇಕು ಹೇಳ್ರಿ? ಅಂತ ಒಂದು ನೋವನ್ನ ಅನುಭವಿಸ್ತಾ ಇದೀವಿ ನಾವು ರೈತರು. ಅಷ್ಟು ಒಂದು ಕಷ್ಟದಲ್ಲಿ ಇದೀವಿ ಈಗ. ನಮ್ಗೆ ಈ ಶಾಶ್ವತ ನೀರಾವರಿ ಅಂತಕ್ಕಂತ ನೀರ್ ತಂದು ಕೊಟ್ಬಿಟ್ರೆ ಕೊಯ್ಲಿಗೆ ಬಂದ್ರೆ, ಈಗ ಕೊಯ್ಲು ಅಂತಂದ್ರೆ ಮಾರ್ಕೆಟಿನ ಒಂದು ಆಧಾರದ ಮೇಲೆ ಅಂದ್ರೆ ಎಲ್ಲಿಗೆ ತಾವು ಸಾಗಿಸ್ತಾ ಇದ್ದೀರಾ ಅನ್ನೋದ್ ಮೇಲೆ ಇದು ಅವಲಂಬನೆ ಆಗತ್ತೆ ಅಲ್ವೇ? ಯಾವ ಒಂದು ಸಂದರ್ಭದಲ್ಲಿ ತಾವು ಕೊಯ್ಲು ಮಾಡ್ತೀರಾ? ನಾವು ಕೊಯ್ಲು ಮಾಮೂಲಿಯಾಗಿ ಟೊಮಾಟೊ ಅದೇ 80 days ಬರುತ್ತೆ. ದ್ವಾರಕಾಯಿ ಅಂತ ಹೇಳ್ತೀವಿ. ದ್ವಾರಕಾಯಿ ಅಂದ್ರೆ ನಾವು ಸುಮ್ನೆ ಕೆಂಪಗೆ ಆಗಿದ ತಕ್ಷಣ ಕಟಾವ್ ಮಾಡ್ತೀವಿ. ಜಾಸ್ತಿ ಹಣ್ಣಾಗೋವರ್ಗು ನಾವ್ ಇಟ್ಕೋಬಾರ್ದು ಗಿಡದಲ್ಲಿ. ಕಾರಣ ಇಷ್ಟೇ, ಜಾಸ್ತಿ ಹಣ್ಣ ಆದ್ಮೇಲೆ ಕಿತ್ರೆ ಟೊಮಾಟೊ ಗಿಡ ಜಾಸ್ತಿ ಒಂದು ಅದ್ರ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸುಮ್ನೆ ಕಲ್ಲರ್ ಬಂದಿದ ತಕ್ಷಣ ತೆಗೆದು ಮಾರ್ಕೆಟ್ ಮಾಡ್ತಾ ಇದ್ರೆ ಜಾಸ್ತಿ ದಿನ ಗಿಡ ಲೈಫ್ ಬರುತ್ತೆ. ಇಳುವರಿ ಕೂಡ ಇಳುವರಿ ಜಾಸ್ತಿ ಆಗುತ್ತೆ. ನೀವ್ ಯಾವಾಗ ಹಣ್ಣಾಗೋವರೆಗೂ ಬಿಡ್ತಿರೋ ಗಿಡ ಸ್ಟ್ರೆಂತ್ ಕಳ್ಕೊತಾ ಹೋಗುತ್ತೆ. ಹಣ್ಣಾಗೋವರ್ಗಿದ್ರೆ ಅದರ ರಸವನ್ನ ಜಾಸ್ತಿ ಇರ್ಲಿಕ್ಕೆ ಶುರುವಾಗುತ್ತೆ. ಗಿಡದ ಒಂದು ರಸವನ್ನ ಜಾಸ್ತಿ ಇರ್ಲಿಕ್ಕೆ ಹಣ್ಣಾಗ್ಬೇಕಾದ್ರೆ ಜಾಸ್ತಿ ಇರ್ಕೊಳ್ತಾ ಹೋಗುತ್ತೆ. ಬೇರೆ ಹೊರಗಡೆ ಹೋಗೋದೇ ಇಲ್ಲ. ನಮ್ ಟ್ರ್ಯಾಕ್ಟರ್ಗೆ ಮರಳು ಯಾವ ತರ ತುಂಬತಿವೋ ಅದೇ ತರ ನಾವು 2.5 tons ತುಂಬತಿವಿ ಒಂದ್ ಟ್ರ್ಯಾಕ್ಟರ್ಗೆ. ಟ್ರ್ಯಾಕ್ಟರ್ಗೆ ನೀವು ಎತ್ ಮೇಲಿನ ಕೆಳಬಿದ್ದವ್ರು ಹೊಡೆದೋಗಲ್ಲ. ಆತರ ಒಂದ್ ಕೆಪಾಸಿಟಿ ಈ ಟೊಮಾಟೋ ಇದೆ. ಒಳ್ಳೆ ಕೆಪಾಸಿಟಿ ಇದೆ. ಸಣ್ಣ ಬರುತ್ತೆ ಹಣ್ಣು, 80 grams ವರ್ಗೂ ಬರುತ್ತೆ. ಆ ಹಣ್ಣು ಗಟ್ಟಿ ಹಂಗಿದೆ. ನೀವು ಬೇರೆದೆಲ್ಲಾನು ACಯಲ್ಲಿಟ್ಟು ಟೊಮಾಟೋನ ಹವಾನಿಯಂತ್ರಿತ ವಾಹನದಲ್ಲಿ ಸಾಗಿಸ್ಬೇಕಾಗ್ತೈತೆ ಏನು 1-3 days ಆದ್ರೆ. ನಮ್ಮ ಈ ಬೆಳಿತಕ್ಕಂತ ಒಂದು ಟೊಮಾಟೋನ 5 days ಕಿತ್ಬಿಟ್ಟು ಮನೆಯಲ್ಲಿ ಹಾಕ್ಬಿಟ್ಟು ಆಮೇಲೆ ತಗೊಂಡೋಗಿ ಯಾವುದೇ ತೊಂದ್ರೆ ಇಲ್ಲ ಆಮೇಲೆ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ರು 8 days ಇರುತ್ತೆ. ಇದು 5 days ಆಗಿದೆ ಕಿತ್ತು ಅಂತ ಯಾರು ಅನ್ನಲ್ಲ. ಅದರ ಬಾಳಿಕೆ ಸ್ವಲ್ಪ ಜಾಸ್ತಿ, ಬಾಳಿಕೆ ಜಾಸ್ತಿ ಇದೆ. ತಮ್ಮ ಒಂದು ವಿಧಾನದಲ್ಲಿ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ 1 acre? ನಮ್ಮ ಒಂದು ವಿಧಾನದಲ್ಲಿ 1.5-2 lakhs ಬರಬಹುದು ಖರ್ಚು ಬರುತ್ತೆ. ಕಾರಣ 1.5-2 ಯಾಕೆ ಹೇಳ್ತೀವಿ ಅಂದ್ರೆ ಕ್ಲೈಮೇಟ್ ನೋಡ್ಕೊಂಡು ಔಷಧಿ ಜಾಸ್ತಿ ಆಗ್ಬಹುದು. ಹೌದು, ಕಮ್ಮಿ ಅಂದ್ರೆ 1.5 lakhs. 1.5 lakhs ಅಂತ ಬೇಕೇ ಬೇಕು. ಲೇಬರ್, ಟೈನ್, ಅದು ಇದು ಎಲ್ಲ ಸೇರಿ, ಡ್ರಿಪ್, ಮಲ್ಚಿಂಗ್ ಎಲ್ಲ ಸೇರಿ 1.5 lakhs ಬೇಕೇ ಬೇಕು. ಅದ್ರ ಮೇಲೆ 50,000 ಯಾವ ತರ ಡಿಪೆಂಡ್ ಆಗುತ್ತೆ ಅಂದ್ರೆ

ಶಿವಮೂರ್ತಿ ಮದುವೆ ಮಾಡಿ ಕೊಟ್ಟು ಕಳಿಸಿದರಂತಾರ. ಎಲ್ಲ ದೇವಾನ ದೇವತೆಗಳು ಎಂದ ಅಳಿದರಾದರು. ನಾನೇ ಜಗದ್ ರಕ್ಷಕ, ನಾನೇ ಜಗದೀಶ್ವರ. ಈಗೆಂದ ಅಹಂಕಾರದ ಮೆರೆಯುತ್ತಿರುವ ಕಾಲಕ್ಕೆ ಕೆಲವು ದೇವರು ಕಳೆದ ಮೇಲೆ ನಮ್ಮ ಮನೆಯಲ್ಲಿ ಸೋಮಾಚಾರ್ಯ ಮಹಾಯಜ್ಞವನ್ನು ಮಾಡಬೇಕೆಂದು ಪತಿಯಾದ ಪ್ರಸೂತಿಯನ್ನು ಮುಂದಕ್ಕೆ ಕರೆದು ಸತಿ ಪ್ರಸೂತಿ ಎಲ್ಲ ಅಳಿಂದ ಬರಮಾಡಿಕೊಳ್ಳಬೇಕೆಂದು ನಿಮ್ಮನ್ನು ಅನುಮತಿ ಎಂತಿರುವುದು ಎಳೆ ಪ್ರಸೂತಿ. ಆಗ ಪ್ರಸೂತ ದೇವಿಯು, ಹೇ ಪತಿದೇವ, ಎಲ್ಲ ಅಳಿಂದರಿಗೆ ಓಲೆಯನ್ನು ಬರೆದು ಹಾಕಿರಿ. ಅಳಿಯರೊಳ ಗಳಿಯ ಸೃಷ್ಟಿ ಗೀಶ ಕುಬೇರಣಗಳಿಯ ಜೀವ ಪ್ರಳಯ ಪರಮಾತ್ಮನನ್ನು ನೀವೇ ಸ್ವತಃ ರಥಾರೂಢರಾಗಿ ಕರೆತರಬೇಕು ದೇವ. ಈಗೆಂದ ಸತಿಯಿಂದ ಅಪ್ಪಣೆ ಪಡೆದುಕೊಂಡು ಸಾಕ್ಷಾತ್ ಪ್ರಜಾಪ್ರಸಿದ್ಧಿಯು ಪರಮಾತ್ಮನ ಕರೆಯುವುದಕ್ಕೋಸ್ಕರವಾಗಿ ತಾನೇ ರಥಾರೂಢನಾಗಿ ಕೈಲಾಸಕ್ಕೆ ಹೋಗುತ್ತಿರುವ ಕಾಲಕ್ಕೆ ಮಣಿ ಓಲಕ್ಕೆ ದುರ್ವಸ್ತ್ರ ಸಂದಾಳಕ್ಕೆ ಸೋಭ್ರಾತಿ ಮೂತಿ ನಿಂದಿಸುವ ಒಂಬತ್ತು ತುರಗಗಳನ್ನು ಕಟ್ಟಿ ರಥವನ್ನು ತಯಾರಿಸಿ ನಡೆಯಿರಿ ಸಾಂಬವನ ಕೈಲಾಸಕ್ಕೆಂದು ಕೈಲಾಸಕ್ಕೆ ತೆರಳಲು. ಚಿಂತೆ ಕೀತಗಳು ಪರಾಗ ಕೊಡುತ್ತಾರೆ, ಅದೇ ತುಂಬಿಡಿ. ಹರಿ ಬಂದ ಹಂಸವ ಹರ ಬಂದ ಕರೆಗೆ ರಕ್ತ ಬಂದ ಭೋಪರ ರಾಕ್ಷಸ ಬಂದ ಪ್ರತ್ಯಕ್ಷ ದಕ್ಷ ಬಂದ ರಕ್ಷಸಯ್ಯ ಮೋಕ್ಷನಾಥ ಶ್ರೀ ಸದ್ಗುರುವೆ ಬಹುಪರ. ಇತ್ತಲಾಗಿ ಜಗತ್ ರಕ್ಷಕನಾದ ಪರ ಶಿವಮೂರ್ತಿಯು ಎನ್ನ ಮೋಹನ ಮಣಿದಾಕ್ಷಾಯಣಿ ನಿನ್ನ ತಂದೆ ಗರ್ಭದಿಂದ ಬರುತ್ತಿರುವಳು. ಬಂದು ನೋಡುತ್ತಾನೆ ಕೈಲಾಸವೆಲ್ಲವೂ ಶಾಂತವಾಯಿತು. ಅಯ್ಯೋ ಎಂದ ಮರ್ಯಾದೆ, ಈಶ್ವರನನ್ನು ಕರೆದು ಮರ್ಯಾದನೆ ಕೊಡಲಿಲ್ಲವಲ್ಲ. ಹಳದಪ್ಪ ಬಂದ ಮಗಳು ಸಹಿತ ನನ್ನನ್ನು ಕರೆಯಲಿಲ್ಲವಲ್ಲ. ಮರ್ಯಾದೆ ಸೂರ್ಯಗೊಂಡಿತೆ. ಈ ಶಿವನಿಗೆ ಇಷ್ಟು ಯೋಚನೆ, ಈ ಶಿವನ ಕೊಂದ ಶಿವಲೋಕರು ನಾನು ಆಳುವನೆಂದು ಗುಡಿ ಗುಡಿ ಸರ್ಪಡಿಸುತ್ತ ಕಿಡಿ ಕಿಡಿ ಕಿಡಿ ಕಿಡಿ ಎಂದು ಹೊಗಳುತ್ತ ಈಶ್ವರ ಬ್ರಹ್ಮ ಹಿಂದಿಟ್ಟುಕೊಂಡು ದಕ್ಷಾವತಿಗೆ ಬಂದ ದಕ್ಷ. ದಕ್ಷ ಬ್ರಹ್ಮನು ಹರಿಹರನ ಮುಂದಕ್ಕೆ ಕರೆದು ಎಲೆಯಲ್ಲವ ಶ್ರೀಹರಿ ಆ ಶಿವನ ಕೊಲ್ಲುವುದಕ್ಕೋಸ್ಕರ ಈಗಿಂದೀಗಲೇ ಮರಣ ಹೋಮ್ ರಚಿಸಬೇಕು. ಪಾರ್ವತಿ ಶಿವ ಹರ ಹರ ಮಹಾದೇವ್. ಶಿವಮೊಗ್ಗದ ಈರಪ್ಪ ಮತ್ತು ಸಂಗಡಿಗರಿಂದ ವೀರಭದ್ರ ದೇವರ ಒಡಪು ಕೇಳಿದಿರಿ. ಈಗ ಪರಿಸರ ಗೀತೆ ಕೇಳೋಣ.